ಆಕಾಶವಾಣಿ ಭದ್ರಾವತಿ. ಐದು ವರ್ಷ ಮೇಲ್ಪಟ್ಟ ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ದಂತ ಭಾಗ್ಯ ಯೋಜನೆ ಓರಲ್ ಹೆಲ್ತ್ ಪಾಲಿಸಿ ಅಡಿಯಲ್ಲಿ ಸಂಪೂರ್ಣ ದಂತ ಪಂಕ್ತಿ, ಇಲ್ಲವೇ ಮೂರು ಅಥವಾ ಅದಕ್ಕಿಂತ ಹೆಚ್ಚು ಹಲ್ಲುಗಳನ್ನು ಕಳೆದುಕೊಂಡವರಿಗೆ ಉಚಿತವಾಗಿ ಕೃತಕ ದಂತ ಪಂಕ್ತಿಯನ್ನು ನೀಡಲಾಗುವುದು. ಕರ್ನಾಟಕ ಸರ್ಕಾರದಿಂದ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ದಂತ ಭಾಗ್ಯ ಯೋಜನೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯದ ಪ್ರಕಟಣೆ. ಈಗ ಒಂದು ಚಿತ್ರಗೀತೆಯನ್ನು ಕೇಳೋಣ. ಹೇಮಂತ್ ಮತ್ತು ಸುಜಾತ ದತ್ ಅವರ ಧ್ವನಿಯಲ್ಲಿ ಚಂದನ ಚಿಗುರು ಚಿತ್ರದ ಗೀತೆ. ಭಾರತಿ ಮೇಡಂ ಮೇಡಂ, ಭಾರತಿ ಮೇಡಂ ಮೇಡಂ, ಭಾರತಿ ಮೇಡಂ ಮೇಡಂ, ಭಾರತಿ ಮೇಡಂ ಮೇಡಂ, ಸ್ಕೂಲೆ ನಿನ್ನ ಕಿಂಗ್ಡಮ್ ಓ ಮೇಡಂ, ಭಾರತಿ ಮೇಡಂ ಮೇಡಂ. ನಾಲ್ಕು ಗೋಡೆ ಒಳಗೆ ಇದ್ದರೆ ಏನು ಪಂತು ಫ್ರೀಡಂ ಓ ಮೇಡಂ, ನಾಲ್ಕು ಗೋಡೆ ಒಳಗೆ ಇದ್ದರೆ ಏನು ಪಂತು ಫ್ರೀಡಂ ಓ ಮೇಡಂ. ಎದ್ದರು ಕೂತರು ಹಗಲು ರಾತ್ರಿಯೂ ಒಂದೇ ಮಂತ್ರ ಕಂಪ್ಯೂಟರ್, ಎದ್ದರು ಕೂತರು ಹಗಲು ರಾತ್ರಿಯೂ ಒಂದೇ ಮಂತ್ರ ಕಂಪ್ಯೂಟರ್, ಹಾರ್ಡ್ವೇರ್ ಸಾಫ್ಟ್ವೇರ್ ಜಪ್ಪಿಸುವೆ. ಭಾರತಿ ಮೇಡಂ ಮೇಡಂ, ಭಾರತಿ ಮೇಡಂ ಓ ಮೇಡಂ.